ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗೆ ಸಂವಾದ. ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ರಾಜು ತೆಗ್ಗಳ್ಳಿ, ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್ ಹಾಗೂ ಮಂಜುನಾಥ್ ಪಾಟೀಲ್. ನಡೆಸಿಕೊಡುತ್ತಾರೆ ರಾಜೇಂದ್ರ ಆರ್ ಕುಲಕರ್ಣಿ. ಎಲ್ಲ ರೈತ ಬಂಧುರಿಗೆ ನಮಸ್ಕಾರ ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯದಂತಹ ಸ್ವಾಗತ. ರೈತ ಬಂಧುರೇ, ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗಳೂರು, ಇವ್ರ ಜೊತೆಗೆ ಪಶು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರು ಮತ್ತು ಸಸ್ಯ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರ ಹತ್ರ. ಮೊದಲಿಗೆ ಈ ಮೂವರು ವಿಜ್ಞಾನಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಎಲ್ಲರಿಗೂ ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ತೆಗಳಿ ಸರ್ ಅವರ. ಸರ್, ಈಗ ಮಳೆಗಾಲ ಅಂತೂ ಪ್ರಾರಂಭ ಆಗಿದೆ. ಒಂದು ಕಳೆದ ವಾರದಿಂದ ನೋಡಿದ್ರೆ ಅಲ್ಲಿ ಅಲ್ಲಿ ಚಲೋ ಮಳೆ ಆಗಿದೆ ಅಂತ ಅನ್ಕೊಳ್ಬಹುದು. ತಮ್ಮ ಒಂದು ಮಾಹಿತಿ ಪ್ರಕಾರ ಏನಂತದ ಕಲಬುರಗಿ ಜಿಲ್ಲೆಯೊಳಗೆ ಮಳೆ? ಸರ್, ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆನೂ ಮಳೆ ಆಗಿದೆ ಸರ್. ಈಗ ಸಂಪೂರ್ಣವಾಗಿ ಒಂದು ಮಳೆ ಆಗಿದೆ, ಕೆಲವೊಂದ್ಸಲ ಹೆಚ್ಚಿಗೆ ಮಳೆ ಆಗಿದೆ ಸರ್. ಎಷ್ಟು ಬೇಕಷ್ಟಕ್ಕೆ ಬಹಳಷ್ಟು ಒಳ್ಳೆ ರೀತಿಯಿಂದ ಇರ್ತಕ್ಕಂತಹ ಬೆಳೆಗಳು ನಾವೆಲ್ಲ ಕಾಣುತ್ತೇವೆ. ಬಟ್ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಎಲ್ಲೆಲ್ಲಿ ತಗ್ಗ ಪ್ರದೇಶ ಇದಾವೆ ಅಲ್ಲಿ ಸ್ವಲ್ಪ ನೀರ್ ನಿಂತವ ಸರ್. ಬಿಟ್ರೆ ಬೇರೆ ಯಾವ್ದೇ ರೀತಿಯಿಂದ ಒಂದು ಹಾನಿ ಆಗ್ತಕ್ಕಂಥದ್ದು ಎಲ್ಲಿ ಕಂಡಿಲ್ಲ ಸರ್ ಈಗ ಎರಡ್ ಮೂರ್ ದಿವಸದ್ದು. ಆದ್ರೂ ಬೆಳೆಗೆ ಒಳ್ಳೆ ರೀತಿಯಿಂದ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಅಲ್ಲೆಲ್ಲೆಲ್ಲಿ ಕೆಲವೊಂದ್ಸಲ ಅವು ಹುಳದ ಬಾಧೆ ಅಂತ ಸಣ್ಣ ಪುಟ್ಟ ಬಾಧೆ ಕಂಡು ಬಂದವು. ಬಟ್ ಯಾವ್ದೇ ರೀತಿಯಾಗಿ ಆರ್ಥಿಕ ಹಾನಿ ಆಗುವಂತದ್ದು ಮಳೆಯಿಂದ ಏನು ಆಗಿಲ್ಲ ಸರ್. ಒಳ್ಳೇದಾಗಿ ಸರ್ ಆಗಲೇ ಹೇಳಿದ್ರೆ ಏನಂತಂದ್ರೆ ಅಲ್ಲೆಲ್ಲಿ ನೀರ್ ನಿಂತದ ಹೊಲದಾಗ ಅಂತೇಳಿ. ಸರ್, ನೀರ್ ನಿಂತಿತ್ತು ಅಂತಂದ್ರೆ ಮುಂದೆ ಸ್ವಲ್ಪ ದಿವಸಕ್ಕೆ ಏನಾಗತ್ತಂದ್ರೆ ಹಳದಿ ಬಣ್ಣಕ್ಕೆ ತಿರುಗ್ಲಿಕ್ಕೆ ಶುರು ಆಗ್ಬಿಡ್ತದೆ. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕಂತಾರೆ ಸರ್? ಮೊಟ್ಟ ಮೊದಲದಾಗಿ ನಾವು ನೀರ್ ನಿಂತಿತ್ತು ಅಂದ್ರೆ ದಂಡೆಗೆ ನೀರ್ ಹೊರಗೆ ಹಾಕುವಂತ ಒಂದ್ ಕೆಲಸ ಮಾಡ್ಬೇಕು ಸರ್. ಮೊಟ್ಟ ಮೊದಲ ಬಹಳ ಮುಖ್ಯವಾಗಿ ಇಲ್ಲ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುವಿನ ಆಮೇಲೆ ನೆಟೆ ಹೋಗ್ತಕ್ಕಂಥದ್ದು ಆಗುತ್ತೆ ಸರ್. ಅದಕ್ಕೆ ಮೊಟ್ಟ ಮೊದಲದ್ದು ನಾವು ಅದಕ್ಕೊಂದು ಕಾಲುವೆ ಮಾಡಿ ಬತ್ತಿ ಕಾಲುವೆ ಮಾಡಿ ನೀರ್ ಹೊರಗೆ ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕು. ಆಮೇಲೆ ಹಳದಿ ಎಲ್ಲೆಲ್ಲಿ ಆಗಿರ್ತಾವ ಈ ಮಳೆ ಬಂದು ನಿಂತು ಕೂಡಲೇ ತಾವು ಹೇಳಿದಂಗ ಒಂದ್ ಸ್ವಲ್ಪ ಹಳದಿ ಆಗ್ತಕ್ಕಂತ ಲಕ್ಷಣ ಕಾಣ್ತಾವ. ಯಾಕಪ್ಪ ಅಂದ್ರೆ ಸಾರ್ವಜನಿಕ ಬೆಳೆಗಳಿಗೆ ತೆಗೆದುಕೊಳ್ಳಿಕ್ ಆಗಂಗಿಲ್ಲ. ಅದಕ್ಕೆ ನಾವು ಯೂರಿಯಾ ಶೇಕಡ 1 ಅಂದ್ರೆ 10 ಗ್ರಾಮ್ ಯೂರಿಯಾ 1 ಲೀಟರ್ ನೀರಿನಲ್ಲಿ ಅಂದ್ರೆ ನಾವು ಬೆನ್ನಾಗ ಹಾಕಿ ನೆಟ್ಸೆಕ್ಸ್ ಸ್ಪ್ರೇಯರ್ ಅಂತ ಏನ್ ಬೆನ್ನಾಗ ಹಾಕೊಂಡು ಸಿಂಪರಣೆ ಯಂತ್ರ ಇರ್ತಿತ್ತು ಅದಕ್ಕೆ 150 ಗ್ರಾಮ್ ಹಾಕಿ ನಾವು ಸಿಂಪರಣೆ ಮಾಡ್ಬೇಕು ಸರ್. ಇಲ್ಲಪ್ಪ ಅಂತಂದ್ರೆ 19 19 19 ಅಂತ ಮಾರುಕಟ್ಟೆಯಲ್ಲಿ ಸಿಕ್ತದೆ ಅದು 4 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡಿದೆವು ಅಂದ್ರೆ ಸರ್ ಎಲ್ಲಾ ಬೆಳೆಗಳಿಗೆ ಕೇವಲ ತೊಗರಿ ಒಂದೇ ಎಲ್ಲ ತೊಗರಿ ಉದ್ದು ಹೆಸರು ಯಾವ್ಯಾವ ಹಳದಿ ಒಂದ್ ಸ್ವಲ್ಪ ತಿರುಗಿದಂಗ ಆಗಿರ್ತವೆ ಆ ಒಂದು ಬೆಳೆಗಳಿಗೆ ನಾವು ಸಿಂಪರಣೆ ಮಾಡಬಹುದು ಸರ್. ಅಲ್ಲ ಸರ್, ನೀವು ಹೇಳಿದ್ರಲ್ಲ ಈಗ 10 ಗ್ರಾಮ್ ಹಾಕ್ಬೇಕು ಅಂತ ಹೇಳಿ, 10 ಗ್ರಾಮ್ ಹಾಕ್ಬೇಕು ಅಂತಂದ್ರೆ ಹಾಕಿದ ತಕ್ಷಣ ಹೊಡಿಬೇಕಂತರು ಅಥವಾ ಅದು ಸ್ವಲ್ಪ ದ್ರಾವಣ ತಯಾರಾಗಿ ಒಂದ್ ತಾಸ ಎರಡು ತಾಸ ಅದ ಇಟ್ಟು ಹೊಡಿಬೇಕಂತ್ರಿ? ಹಂಗೇನಿಲ್ಲ ಸರ್, ನೀವು ಹಾಕಿದ ತಕ್ಷಣನೆ ಅದ ಕರಗುವಂಗ ಮಾಡ್ಕೋಬೇಕು ಸರ್. ಮೊದ್ಲೇ ಒಂದು ಮೊದ್ಲು ಏನ್ ಮಾಡ್ಬೇಕಪ್ಪ ಅಂದ್ರೆ 150 ಗ್ರಾಮ್ ಬೇಕಾಗ್ತದೆ ಸರ್. 15 ಲೀಟರ್ ನೀರ್ ಇತ್ತಂದ್ರೆ ಒಂದ್ ಬಕೆಟ್ ನಾಗ ಎದುರಾಗಿ ತಗೊಂಡು ಕರಗಿಸ್ಬೇಕು ಸರ್. ಅದನ್ನ ಕರಗಿಸಿ ಆಮೇಲೆ ಹಾಕ್ಬೇಕು ಅಂತಂದ್ರೆ ನಾವು ಕರಗಿತ್ತು ಅಂತಂದ್ರೆ ಚಲೋತ್ನಾಗಿ ಅದು ಉಪಯೋಗ ಆಗ್ತಂತ್ರಿ. ಇಲ್ಲಾಂದ್ರೆ ಏನಾಗ್ತದ, ನಾವ್ ಹೇಳ್ದಂಗೆ ಈಗ ಇಮಿಡಿಯೇಟ್ಲಿ ಹಾಕಿ ನಾವು ಸಿಂಪರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಕರಗಿರಂಗಿಲ್ಲ ಸರ್. ಆಮೇಲೆ ಕೆಳಗ್ ಕುತ್ತಿರ್ತೈತ್ ಅದು. ಅದ್ ಕೆಳಗಿಂದ ಏನ್ ಪಂಪ್ ಬೀಳ್ತಿತ್ತಲ್ಲ ಕೆಳಗ್ 1 ಲೀಟರ್ 2 ಲೀಟರ್ ಒಂದ್ 10 ಫೀಟ್ ಹೋಗುವಂಗ ಅಲ್ಲೆಲ್ಲ ಇಲ್ಲಿ ಸುಟ್ಟಂಗ ಆಗ್ಬಿಡ್ತು ಸರ್. ಆಮೇಲೆ ಒಮ್ಮೆಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂತಂದ್ರೆ ಉಲ್ಟಾ ಅದು ನಾವು ಹಂಗ ಆಗ್ಲಾರ್ದಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಸರ್? ಮೊದ್ಲು ಒಂದು 5 ಲೀಟರ್ ನೀರ್ ತಗೋಬೇಕು ಸರ್. 5 ಲೀಟರ್ ನೀರ್ ತಗೊಂಡು 150 ಗ್ರಾಮ್ ಆ 5 ಲೀಟರ್ ನೀರಾಗ ಹಾಕಿ ಬಕೆಟ್ ನಾಗ ಸರಿಯಾಗಿ ಎಲ್ಲ ಕಲಸ್ಬೇಕು ಸರ್. ಊರೆಲ್ಲ ಕಲಿತೈತೆ ಸರ್. ಕಲ್ತ ಮ್ಯಾಗ ಆಮೇಲೆ ಉಳ್ಕಿ ಅದ ದ್ರಾವಣ ಏನೈತಲ್ಲ 15 ಲೀಟರ್ ನೀರೊಳಗೆ ಹಾಕ್ಬಿಡ್ಬೇಕು ಸರ್. ಮುಗಿದೋಯ್ತು ಸರ್. ಈಗ ಈ ಹಳದಿ ಆದ ಏನ್ ನೀವು ಹೊಡಿಬೇಕು ಅಂತಂದ್ರೆ ಹೊಡೆದ ಮೇಲೆ ಎಷ್ಟು ದಿವಸಕ್ಕೆ ಹಳದಿ ಬಣ್ಣ ಹೋಗಿ ಹಸಿರು ಬಣ್ಣಕ್ಕೆ ಬರ್ತದ ಅಂತ್ರಿ? 8 ದಿವಸಕ್ಕೆ ಬರ್ತದೆ ಸರ್ ಮ್ಯಾಕ್ಸಿಮಮ್ ಅಂದ್ರೆ. ಸರ್, ಈಗ ಎಡಿ ಅಂತೂ ಹೊಡಿತಾ ಇದಾರೆ, ಎಲ್ಲೆಲ್ಲಿ ಅನುಕೂಲ ಆಗಿದೆ ರೈತರು ಎಡಿ ಹೊಡಿಲಿತ್ತಾರೆ. ಆದ್ರೆ ಸಾಲಿನೊಳಗೆ ಕಸ ಬಹಳ ಅದ ಅಲ್ಲಿ ಅಲ್ಲಿ ರೈತರು ಹೇಳಿದ ಪ್ರಕಾರ. ಈ ಸಾಲಿನೊಳಗೆ ಕಸ ತೆಗಿಬೇಕು ಅಂತಂದ್ರೆ ಒಂದು ಆಳಿನ ಸಮಸ್ಯೆ ಅದ. ಎರಡನೇದೇನ ಇದಂದ್ರೆ ಜಿಟಿ ಜಿಟಿ ಜಿಟಿ ಜಿಟಿ ಮಳಿ ಹಿಡೋದ್ರಿಂದ ಹೊಲದಾಗ ಕೆಸರಾಗ್ಯದ. ಅದ್ರಾಗ ಒಳಗ್ ಹೋಗ್ಲಿಕ್ಕೆ ಆಗವಲ್ದು. ಆಮೇಲೆ ಅದ್ರೊಳಗು ವಿಶೇಷವಾಗಿ ನಮ್ಮ ಈ ಬೀದರ್ ಜಿಲ್ಲೆಯೊಳಗ ನೋಡಿದ್ರೆ ಈ ಅಡಿಸಜ್ಜಿ ಅಂತೀವಲ್ಲ ಸರ್, ಈ ಅಡಿಸಜ್ಜಿ ಸಮಸ್ಯೆ ಬಹಳ ಆಗ್ಲಿತ್ತದ. ಅದು ನೀವೇನಾದ್ರು ಒಂದ್ 8 ದಿನ ನಮ್ಮ ರೈತರು ತೆಗಿಲಿಲ್ಲ ಅಂತಂದ್ರೆ ಆ ತೊಗರಿ ಬೆಳಿಗ್ಗಿಂತ ಎತ್ತರ ಅದ ಬೆಳೆದ್ ಬಿಡ್ತದ. ಕರೆಕ್ಟ್ ಸರ್, ಹೌದು, ಬಹಳ ಸಮಸ್ಯೆ ಇದೆ. ಹೌದು, ಮತ್ತ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮ ರೈತರು ಸರ್? ಇದಕ್ಕೆ ನಾವು ಎರಡು ರೀತಿಯಿಂದ, ಒಂದು ನಾವು ಕಳೆನಾಶಕನೇ ಉಪಯೋಗ ಮಾಡ್ಕೋಬೇಕಾಗುತ್ತೆ ಸರ್. ಇದಕ್ಕೆ ಯಾವಾಗ ನಿರ್ವ ಇಲ್ಲ ನಮಗೆ ಅಂದಾಗ ಮಾತ್ರ ಕಳೆನಾಶಕಗಳನ್ನು ಉಪಯೋಗ ಮಾಡ್ಕೋಬೇಕು ಸರ್. ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ನಾವು ಎರಡು ರೀತಿ ನೋಡ್ಬೇಕು. ನಾವು ಹೇಳ್ದಂಗ ಬರೀ ಸಜ್ಜಿ ಒಂದೇ ಆಯ್ತು, ಹೆಂಗೆ ಅಡಿ ಸಜ್ಜಿ ಒಂದು ನೋಡ್ಕೋಬೇಕು ಸರ್. ಇಲ್ಲ ಕೆಲವೊಂದ್ಸಲ ಅಗಲಿ ಎಲಿಯು, ಕೆಲವೊಂದು ಉದ್ದ ಎಲಿಯು, ಹಿಂಗೆ ಎರಡು ಕೂಡ ಇರ್ತಾವ ಸರ್. ಅದಕ್ಕೆ ನಾವು ಯಾವ್ದ್ರದ್ದು ಪ್ರಮಾಣ ಜಾಸ್ತಿ ಐತಿ ಅಂತೇಳಿ ನೋಡಿದ್ರೆ, ಈಗ ಒಂದು ಮಾರ್ಕೆಟ್ ಅಲ್ಲಿ ಒಂದು ಸೆಕೆಂಡ್ ಅಂತ ಸಿಗುತ್ತೆ ಸರ್. ಒಂದೇ ಪ್ರಾಡಕ್ಟ್ ಸರ್, ಅದು ಎರಡು ಕಾಂಬಿನೇಷನ್ ಇರ್ತಕ್ಕಂಥದ್ದು ಪ್ರಾಡಕ್ಟ್ ಇರ್ತದೆ ಸರ್. ಅದು ಎರಡು ಔಷಧಿ ಇರ್ತಾವ ಅಂತ ಹೇಳಿದ್ರೆ? ಹಾ, ಎರಡು ಔಷಧಿ ಇರ್ತಾವ ಸರ್, ಅದ್ರೊಳಗೆ ಕುಡಿಸಿದ್ದೆ ಮಾಡಿರ್ತಾರೆ ಸರ್. ಅಂದ್ರೆ ಒಂದು ಅಗಲಿಲಿ ಹೋಗುವಂತದ್ದು, ಒಂದು ಉದ್ದಿಲಿ ಹೋಗುವಂತದ್ದು. ಅದನ್ನ ನಾವು ಪ್ರತಿ ಒಂದು ಎಕರೆಗೆ 300 ml ಅಂತ ನಾವು ಸಿಂಪರಣೆ ಮಾಡಿದೇವಿ ಅಂತೇಳಂತಂದ್ರೆ ಸರ್, ಇವು ಎರಡು ಒಂದು ಕಳೆಗಳು ಹೋಗ್ತಾವ. ಬಟ್ ಇಲ್ಲಿ ನಾವು ಯಾವಾಗ್ಲೂ ಗಮನದಾಗ ಏನ್ ಇಟ್ಕೋಬೇಕು ಅಂತೇಳಂತಂದ್ರೆ, ಈ ಕಳೆ ಏನ್ ಹಂತ ಇರ್ತದಿಲ್ಲ ಸರ್, ಅಂದ್ರೆ ಬಹಳ ದೊಡ್ಡದ ಇರಬಾರ್ದು. ನೀವು ಹೇಳಿದಂಗೆ ತೊಗರಿಗಿಂತ ಎತ್ತರ ಅದೇ ಆಯ್ತು ಅಂದ್ರೆ ಹೋಗಂಗಿಲ್ಲ ಸರ್. ಅವಾಗ ಸಣ್ಣದಿದ್ದಾಗೆ ನಾವು ಸಿಂಪರಣೆ ಮಾಡ್ಬೇಕು ಸರ್. ಹೌದು ಸರ್, ಹೌದು, ಹೌದು ಸರ್. ಜೈರ್ ಸರ್, ಈಗ ಈ ತೊಗರಿ, ಹೆಸರು, ಉದ್ದು, ಸೋಯಾ ಏನ್ ಬೆಳೆದಲ್ಲ ಸರ್, ಈಗ ಏನ್ ಜಿಟಿ ಜಿಟಿ ಮಳಿ ಹಿಡ್ದದ, ಈ ಆರ್ದ್ರತೆ ಹೆಚ್ಚಾಗ್ಬಿಡ್ತದ, ಅದ್ರೊಳಗೂ ಮೈಕ್ರೋ ಕ್ಲೈಮೇಟ್ ಅಂತೀವಲ್ಲ ಸರ್, ಬೆಳಿಗ್ ಹತ್ತಿರವಾಗಿರುವಂತ ಒಂದು ಪ್ರದೇಶದೊಳಗ ಒಂದು ಆರ್ದ್ರತೆ ಜಾಸ್ತಿ ಆಗೋದ್ರಿಂದ ಯಾವ್ಯಾವ ರೋಗಗಳು ಬರ್ಲಿಕ್ಕೆ ಸಾಧ್ಯ ಅದ? ಮತ್ತ ಈ ಟೈಮ್ನಾಗ ನಮ್ಮ ರೈತರು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕಂತಾರೆ? ಈಗಾಗಲೇ 42 ದಿನ ಇರತಕ್ಕಂತಹ 40-45 ದಿನ ಇದ್ದ ಉದ್ದು ಮತ್ತೆ ಹೆಸರಲ್ಲಿ ಕಂಡು ಬಂದಿದೆ ಆಂಧ್ರಕ್ನೋ ಕಿಬ್ಬು ರೋಗ ಅಲ್ಲಲ್ಲಿ ಕಂಡು ಬಂದಿದೆ. ಇದ್ರ ಮುನ್ನೆಚ್ಚರಿಕೆವಾಗಿ ಈಗ ಸ್ಲೋಲಿ ಹೂ ಮತ್ತೆ ಕಾಯಿ ಹಂತದಲ್ಲಿ 15-20 ದಿನದಲ್ಲಿ ಕವರ್ ಆಗುವುದ್ರಿಂದ ರೈತರು ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ. ಫ್ಲವರಿಂಗ್ ಹೂ ಹಂತಕ್ಕೆ ಬರ್ತಾ ಇದೆ ಈಗ, ಆದಷ್ಟು ರೈತರು ನೋಡ್ಕೋಬೇಕಾಗುತ್ತೆ, ಇಲ್ಲದ್ರಿಂದ ಹೂ ಉದುರುವಿಕೆ ಸಾಧ್ಯತೆ ಇರುತ್ತೆ. ಅಂತ ರೈತರು ಈಗ ಹೂ ಹಂತದಲ್ಲಿ ಪಲ್ಸ್ ಮ್ಯಾಜಿಕ್ ಏನು ಯೂಸ್ ಮಾಡ್ತಾರೆ, ಒಂದ್ ಎಕರೆಗೆ ಒಂದು 2 kg ಪ್ಯಾಕೆಟ್ ಒಂದು ಅಂದ್ರೆ 200 liter ಬ್ಯಾರಲ್ ಗೆ ಹಾಕಿ ಸಿಂಪರಣೆ ಮಾಡಕ್ಕೆ ಶಿಫಾರಸು ಮಾಡ್ತೇವೆ. ಅಂತ ಟೈಮಲ್ಲಿ ಕಾರ್ಬನ್ಡೆಜಿಮ್ ಅಥವಾ ಹೆಕ್ಸಾಕೋನಜೋಲ್ 1 ml ಪ್ರತಿ ಲೀಟರ್ ಹಾಕೊಂಡು ಬಿಟ್ರೆ ಆ ಬೂದಿ ರೋಗ, ಚಿಬ್ಬು ರೋಗ, ಆಮೇಲೆ ಅಂಗಮಾರಿ ರೋಗ ಮೂರನ್ನು ಏಕಕಾಲದಲ್ಲಿ ನಿವಾರಣೆ ಮಾಡಬಹುದು ಸರ್. ಯಾಕಂದ್ರೆ ಡೇ ಟೈಮ್ ಸ್ವಲ್ಪ ಮೋಡ ದಟ್ಟ ಇದೆ, ರಾತ್ರಿ ಹನಿ ಹನಿ ಮಳೆ ಬರ್ತಾ ಇದೆ. ಇಂತ ಸಿಚುವೇಶನ್ 2-3 ದಿನದಿಂದ ಬಂದಿದೆ. ಅದಕ್ಕೋಸ್ಕರ ದಟ್ಟ ಮೋಡವಾದ ವಾತಾವರಣದಿಂದ ಸೂರ್ಯನ ಬಿಸಿಲು ಇಲ್ಲದಂತ ವಾತಾವರಣದಲ್ಲಿ ಚಿಬ್ಬು ರೋಗ, ಆಂಥ್ರಾಕ್ನೋಸ್ ಸಾಧ್ಯತೆ ಜಾಸ್ತಿ ಇದೆ. ಆಮೇಲೆ ಬೂದಿ ರೋಗ ಬಾಧ ಸಾಧ್ಯತೆಯಿಂದ ರೈತರು ಮುನ್ನೆಚ್ಚರಿಕೆ ತಗೊಳ್ಬೇಕಾಗುತ್ತೆ. ಹೆಕ್ಸಾಕೋನಜೋಲ್ ಅಥವಾ ಕಾಂಟಾಕ್ಟ್ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಬರುವಂತ ಏನು ಚಿಬ್ಬು ರೋಗ ಇದೆ ಅದನ್ನು ಕೂಡ ನಿರ್ವಹಣೆ ಮಾಡಬಹುದು ಸರ್. ಮಂಜುನಾಥ್ ಪೆಟ್ಲರ್, ನಮಸ್ಕಾರ ಸರ್, ಹೇಳ್ರಿ ಸರ್. ಈಗ ಈ ಮುಂಗಾರು ಹಂಗಾಮಿನೊಳಗ ನಮ್ಮ ರೈತರು ಯಾರು ಹೈನುಗಾರಿಕೆ ಮಾಡ್ಯಾರ, ಈ ಹೈನುಗಾರಿಕೆ ಒಳಗ ಒಳ್ಳೆ ಒಂದು ಹಸಿರು ಮೇವನ್ನ ನಮ್ಮ ದನಕರುಗಳಿಗೆ ಕೊಡಬೇಕು ಅಂತಂದ್ರ ಯಾವ್ಯಾವ ತಳಿಯ ಮೇವಿನ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯತೆ ಅದ ನೀವು ಶಿಫಾರಸು ಮಾಡ್ತೀರಿ? ಈಗ ಹೈನುಗಾರಿಕೆ ಮಾಡಿದವರು ಇಲ್ಲಾಂತಂದ್ರೆ ಕುರಿ ಆಡೋ ಸಾಕಾಣಿಕೆ ಮಾಡಿದವರು ಖಂಡಿತವಾಗಿ ಅದು ಮೇವಿನ ಬೆಳೆಗಳನ್ನ ಬೆಳಲೇಬೇಕಂತ. ಅದು ಒಂದು ನಾವು 5 ಅಥವಾ 6 ಆಕಳ ಸಾಕಿದ್ರೆ, ಇಲ್ಲ ಅಂತಂದ್ರೆ 20-25 ಕುರಿ ಅಥವಾ ಆಡುಗಳನ್ನು ಸಾಕಿದ್ರೆ 1 ಎಕರೆ ಮೇವಿನ ಬೆಳೆಯನ್ನು ಬೆಳಿಬೇಕಾಗತ್ತೆ. 1 ಎಕರೆ ಬೆಳಿಬೇಕಾಗ್ತದೆ? 1 ಎಕರೆ ಬೆಳಿಬೇಕಾಗತ್ತೆ. ಆ 1 ಎಕರೆಯಲ್ಲಿ 3-4 ನಾವು ಮೇವಿನ ಬೆಳೆಗಳನ್ನು ಬೆಳೆಯುವುದಕ್ಕೆ ಅದಕ್ಕೆ ಮೇವಿನ ಬ್ಯಾಂಕ್ ಅಂತ ಕರಿತೀವಿ. ಮೇವಿನ ಬ್ಯಾಂಕ್, ಮೇವಿನ ಬ್ಯಾಂಕ್ ಅಂದ್ರೆ 3-4 ನಾವು 1 ಎಕರೆದಾಗನೆ ಮೇವಿನ ಬೆಳೆಗಳನ್ನು ಬೆಳೆದು. ರೈತರು ತಪ್ಪು ಮಾಡೋದ್ ಏನಂದ್ರೆ ಸರ್, ಸರ್ಕಾರಿ ಹುಲ್ಲು ಅಂತಂದು ಅದು ಹೈಬ್ರಿಡ್ ನೇಪಿಯರ್ ಹುಲ್ಲುಗನೆ ಸರ್ಕಾರಿ ಹುಲ್ಲು ಸರ್ಕಾರಿ ಹುಲ್ಲು ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಹೆಚ್ಚಾಗಿ ಹೆಚ್ಚು ರೈತರು ನೇಪಿಯರ್ ಅನ್ನೇ ಬೆಳಿತಾರೆ ಅಂತ ಇರ್ತಾವ. ನೇಪಿಯರ್ ಅಂತ ಬೆಳಿತಾರೆ ಅವ್ರು, ನೇಪಿಯರ್ ಅಂತ ಗೊತ್ತಿರಂಗಲ್ಲ, ಸರ್ಕಾರಿ ಹುಲ್ಲು ಅಂತಾನೆ ಕರೀತಾರೆ ಸರ್. ಆ ಸರ್ಕಾರಿ ಹುಲ್ಲುನೇ ಬೆಳಗ್ಗೆಲಿಂದ ಸಾಯಂಕಾಲ ಹಾಕ್ತಾರ, ಹಾಕಿದಾಗ ಅದು ಹಾಲಿನಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಬರಂಗಿಲ್ಲ ಸರ್. ಅಂದ್ರೆ ಬರೀ ನೇಪಿಯರ್ ಹುಲ್ಲು ತಿಂದ್ರೆ ಫ್ಯಾಟ್ ಬರೋದಿಲ್ಲ, ಬರಂಗಿಲ್ಲ, ಕೊಬ್ಬಿನಾಂಶ ಬರಂಗಿಲ್ಲ. ಈ ರೀತಿಯಾಗಿ ಮೇವಿನ ಬ್ಯಾಂಕ್ ಏನ್ ಕಾನ್ಸೆಪ್ಟ್ ಏನಿದೆ ಅಲ್ಲ ಸರ್, ಅದನ್ನು ಮಾಡಿದ್ರೆ ಖಂಡಿತವಾಗಿಯೂ ಹಾಲಿನಲ್ಲಿ ಈ ಫ್ಯಾಟ್ ಕೊಬ್ಬಿನಾಂಶ ಜೊತೆಗೆ SMF ಲ್ಯಾಕ್ಟೋಮೀಟರ್ ರೇಟಿಂಗ್ ಏನ್ ಅದ್ರಗೇನು ಕ್ವಾಲಿಟಿ ಪ್ಯಾರಾಮೀಟರ್ಸ್ ನೋಡ್ತಾ ಇದೀವಿ ನಾವು, ಖಂಡಿತವಾಗಿಯೂ ಹೆಚ್ಚಳವಾಗುತ್ತೆ. ಏನಿದು ಮೇವಿನ ಬ್ಯಾಂಕ್ ಸ್ಥಾಪನೆ ಅಂತಂದ್ರೆ, ನಾವು 1 ಎಕರೆ ಅಂದ್ರೆ 40 ಗುಂಟೆ ಹೌದು, ಆ 1 20 ಗುಂಟೆಯಲ್ಲಿ ನಾವು ಈಗ ಹೈಬ್ರಿಡ್ ನೇಪಿಯರ್ ಅಂತ ಒಂದು ಹೊಸ ತಳಿ ಯಾವ್ದಿದೆಪ್ಪ, ಸೂಪರ್ ನೇಪಿಯರ್ ಅಂತ ಒಂದು ತಳಿ ಇದೆ. ಸೂಪರ್ ನೇಪಿಯರ್ ಅಂತಂದು ಅದು 20 ಗುಂಟೆಗೆ ಹಾಕಂದ್ರೆ, ಇನ್ನ 10 ಗುಂಟೆಯಲ್ಲಿ ಕುದುರೆ ಮೆಂತೆ ಹಾಕಂದ್ರೆ, ಇನ್ನ 10 ಗುಂಟೆಯಲ್ಲಿ ಮೇವಿನ ಮೆಕ್ಕೆಜೋಳ ಹಾಕಂದ್ರೆ, ಈ ಮೇವಿನ ಮೆಕ್ಕೆಜೋಳ ಮತ್ತೆ ನಾವು ಸೂಪರ್ ನಿಪೇರ್ ಹಾಕೋದ್ರಿಂದ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ತದ, ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಹಾಲಿನ ಇಳುವರಿ ವೃದ್ಧಿ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಇದು ಒಂದು. ಅದು ಎರಡನೇದ ಏನಂತಂದ್ರೆ, ಇದೇನು ನಾವು ಕುದುರೆ ಮೆಂತೆ ಹೇಳಿದಂತೆ, ಕುದುರೆ ಮೆಂತೆ ಹಾಕಿದ್ರೆ ಲೆಗ್ಯುಮಿನಸ್ ಪೌಡರ್ ಅದರಲ್ಲಿಂದ, ಅದರಿಂದ ಫ್ಯಾಟ್ ಪರ್ಸೆಂಟೇಜ್ ಕೊಬ್ಬಿನಾಂಶ ಹೆಚ್ಚಳಕ್ಕೆ ಅನುಕೂಲ ಆಗುತ್ತೆ, ಅಂದ್ರೆ ಹಾಲಿನ ಇಳುವರಿ ಮತ್ತೆ ಕೊಬ್ಬಿನಾಂಶ ಹೆಚ್ಚಳ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಇದು ಗೊತ್ತಿರಬೇಕು ಸರ್ ನಾವು. ಅದು ಮಾಡಿದ್ರೆ ಹಾಲಿನ ಇಳುವರಿ ಜೊತೆಗೆ ಮತ್ತೆ ಕೊಬ್ಬಿನಾಂಶ ಹೆಚ್ಚಳನಾಗುತ್ತೆ, ಮತ್ತೆ ಅವರು ನಾವು ಡೈರಿ ಸೊಸೈಟಿಗೆ ಹಾಕಿದಾಗ ಆರ್ಥಿಕವಾಗಿ ಕೂಡ ಸಬಲೀಕರಣ ಆಗುತ್ತೆ. ಯಾಕಂತಂದ್ರೆ ನಮ್ಮ ರೈತರಿಗೆ ಏನಂತಂದ್ರೆ ಡೈರಿಗೆ ಹಾಕಿದಾಗ ರೊಕ್ಕ ಹೆಚ್ಚಿಗೆ ಬರಬೇಕು, ರೊಕ್ಕ ಹೆಚ್ಚಿಗೆ ಬರಬೇಕು ಅಂತಂದ್ರೆ ಫ್ಯಾಟ್ ಹೆಚ್ಚಿಗಿರಬೇಕು. ಅಂತಂದ್ರೆ ನೀವು ಹೇಳಿದ ಪ್ರಕಾರ ನಮ್ಮ ರೈತರೆಲ್ಲ ಯಾರು ಒಂದು ಹೈನುಗಾರಿಕೆ ಮಾಡಿದ್ರ ಮೇವಿನ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಒಂದು ಹೈನುಗಾರಿಕೆನ ಲಾಭದಾಯಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ತಾವು ಹೇಳಿದ್ದೀರಿ. ತೆಗಳಿ ಸರ್ ಅವ್ರ ಸರ್, ಈಗ ತೊಗರಿ ಉದ್ದು ಹೆಸರು ಇದು ಬಿಟ್ಟು ನಮ್ಮ ರೈತರು ಈ ಒಂದು ಮುಂಗಾರು ಹಂಗಾಮನಾಗ ಬೇರೆ ಏನು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಅದಂತರಿ? ಸರಿ, ಇದು ತೊಗರಿ ಉದ್ದು ಹೆಸರು ಸೋಯಾಬೀನ್ ಇದನ್ನ ಬಿಟ್ಟು ನಾವು ಎಣ್ಣೆಕಾಳು ಬೆಳೆಗಳಾದಂತ ನಮ್ ಎಳ್ಳು ಮಾಡೋದು ಬಹಳ ಒಳ್ಳೇದು ಸರ್. ಎಳ್ಳುನು ನಡೀತದೆ ಸರ್ ಇದಕ್ಕೆ. ಆಮೇಲೆ ಸೂರ್ಯಕಾಂತಿ ಹಾಕ್ಬಹುದು ಸರ್, ಸಜ್ಜಿ ಹಾಕ್ಬಹುದು, ಆಮೇಲೆ ಸಿರಿಧಾನ್ಯಗಳನ್ನ ಹಾಕಬಹುದು ಸರ್. ಸಾಕಷ್ಟು ನಮ್ಮ ಬೆಳೆಗಳನ್ನು ಹಾಕತಕ್ಕಂತ ಶಿಫಾರಸಿದೆ ಹಾಕಬಹುದು. ಅಲ್ಲ ಸಿರಿಧಾನ್ಯ ಸರ್, ಈಗ ಜುಲೈ ಮುಗಿಲಿಕ್ಕೆ ಬಂತು, ಈಗನೂ ಸಿರಿಧಾನ್ಯ ಹಾಕ್ಲಿಕ್ಕೆ ಒಂದು ಟೈಮ್ ಅದಂತ್ರಿ? ಈಗ ಬೆಸ್ಟ್ ಇದು ಅಂತೇಳಿದ್ರೆ ಜುಲೈ ಎಂಡ್ ವರೆಗಿನ ನಾವು ಸಿರಿಧಾನ್ಯಗಳನ್ನ ಹಾಕ್ಬೋದು ಸರ್, ಬೇಕಾದಂಗ್ ಹಾಕ್ಬೋದು ಸರ್. ಸರ್, ಈಗ ಅದಷ್ಟು ಬಂತು ಅಂತಂದ್ರೆ ನಾವು ಸೂರ್ಯಪಾನ ಹಾಕೋದು ಒಳ್ಳೇದು. ಸರ್, ಈಗ ಸಿರಿಧಾನ್ಯ ಅಂತಂದ್ರೆ ಎಲ್ಲರೂ ಈ ಕಡೆ ಕಡೆ ಏನಂತಂದ್ರೆ ಹಾಕ್ಬೇಕು, ಅದು ಒಂದು ಲಾಭದಾಯಕ ಆಗ್ಲಿತ್ತದ, ಯಾಕಂದ್ರೆ ಬಹಳಷ್ಟು ಜನ ಅದರ ಕಡೆಗೆ ಬರ್ಲಿತ್ತಾರ ಅಂದ್ರೆ ಊಟ ಮಾಡ್ಲಿತ್ತಾರ. ಸರ್, ಊಟ ಮಾಡ್ತಾ ಇರೋದ್ರಿಂದ ಬೇಡಿಕೆ ಜಾಸ್ತಿ ಆಗತ್ತೆ. ಆಗಲೇ ಮಂಜುನಾಥ್ ಪಾಟೀಲ್ ಅವ್ರು ಹೇಳಿದಂಗ ಮೇವಿನ ಬ್ಯಾಂಕ್ ಅಂತ ಅವ್ರು ಹೇಳಿದ್ರು, ಹಂಗ ನೀವು ಸಿರಿಧಾನ್ಯದ ಬ್ಯಾಂಕ್ ಬಗ್ಗೆ ಏನಾದ್ರು ಏನಾರ ಪ್ಲಾನ್ ಮಾಡ್ರಿ ನಮ್ ರೈತರಿಗೆ? ಮತ್ತ ಸರ್, ಬಹಳ ಒಳ್ಳೆ ಪ್ರಶ್ನೆ ಆಯ್ತು ಮಂಜುನಾಥ್ ಅವ್ರದ್ದು. ಅದೇ ಹೇಳ್ದಂಗೆ ನಾವು ಅವಾಗ ವಿಚಾರ ಮಾಡಿದ್ವಿ ಸರ್, ಸಿರಿಧಾನ್ಯಗಳ ಬ್ಯಾಂಕ್ ಮಾಡ್ಬೇಕು ಅಂತೇಳಿ. ಈಗ ನಾವು ಒಂದು ನಾವು ಇಲ್ಲಿ ಪ್ರಾತ್ಯಕ್ಷಿಕೆ ಕೂಡ ಮಾಡಿದ್ವಿ ಸರ್ ಇಲ್ಲಿ, ಅಂದ್ರೆ ಬ್ಯಾಂಕ್ ಒಳಗೆ ಸಾವಿ ನವಣೆ ಹಾರ್ಕ ಬರುದು ಊದ್ಲು ಕೊರ್ಲೆ ಇವೆಲ್ಲದ್ರದನು ಒಂದು ನೋಡ್ಲಿಕ್ಕೆ ಸಿಗ್ತಾವ ಸರ್ ನಮ್ ಬೆಳೆಗಳು ಇಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಅಂದ್ರೆ ಬಿತ್ನೆ ಆಗಿದೆ ಈಗ? ಬಿತ್ನೆ ಆಗಿದೆ ಸರ್, ಬಿತ್ನೆ ಆಗಿದೆ. ಇನ್ನೊಂದೇ ಒಂದು 15 ದಿವಸ ಬಿಟ್ರೆ ಅದ್ರ ಫುಲ್ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್ ಬೆಳೆ. ಇನ್ನೊಂದು 1.5 ತಿಂಗಳು ಬಿಟ್ರೆ ಅಂದ್ರೆ ತೆನೆಗಳು ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ, ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಅದ್ರಲ್ಲಿ ಬೇರೆ ಬೇರೆ ಎಲ್ಲ ಸಿರಿಧಾನ್ಯಗಳು ನಮ್ಮಲ್ಲಿ ಇದಾವೆ. ಆಗಲೇ ನಾಳೆ ಬ್ಯಾಂಕ್ ಅಂತಂದ್ರೆ ಬ್ಯಾಂಕ್ ಅಂತಂದ್ರೆ ಏನ್ ಸರ್, ಲಾಭದಾಯಕ ಆಗ್ಬೇಕು, ಅಲ್ಲಿ ರೊಕ್ಕ ಇಟ್ಟರು ಲಾಭದಾಯಕ ಆಗ್ಬೇಕು, FD ಮಾಡಿಸಿದ್ರು ಲಾಭದಾಯಕ ಆಗ್ಬೇಕು, ಏನೇ ವ್ಯವಹಾರ ಬ್ಯಾಂಕಿನ ಜೊತೆ ಮಾಡಿದ್ರು ನಾವು ಹಣಕಾಸಿನ ವ್ಯವಹಾರದ ದೃಷ್ಟಿಯಿಂದ ನಾವು ನೋಡ್ತೀವಿ ಬ್ಯಾಂಕ್ ಅನ್ನ. ಹಂಗ ಬ್ಯಾಂಕ್ ಅಂತ ನೀವು ಹೆಸರಿಟ್ಟಿರಿ ಅಂತಂದ ಮೇಲೆ ನಾವು ಸಿರಿಧಾನ್ಯಗಳನ್ನ ನಮ್ಮ ರೈತರು ಹಾಕಬೇಕಂತಂದ್ರೆ 1 ಎಕರೆ 2 ಎಕರೆ ವಿಚಾರ ಮಾಡಿದ್ರೆ ಯಾವ್ಯಾವ ಎಷ್ಟೆಷ್ಟು ಪ್ರಮಾಣದೊಳಗೆ ಹಾಕಬೇಕು, ಅಥವಾ 1 ಎಕರೆ ಆಗ್ಬೇಕು, 1/2 ಎಕರೆ ಆಗ್ಬೇಕು, ಹೆಂಗ್ ಮಾಡ್ಬೇಕಂತ್ರಿ? ಅಂದ್ರೆ ನಾವು ವಿಚಾರ ಮಾಡ್ಬೇಕು ಸರ್, ಈಗ ನಮ್ದು ಎಷ್ಟು ಕೆಪಾಸಿಟಿ ಇದೆ, ಈಗ ಮಾರುಕಟ್ಟೆಯಲ್ಲಿ ಮಾಡ್ಬೇಕು, ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡ್ಬೇಕು. 1 ಎಕರೆಗೆ ಕನಿಷ್ಠ ಅಂತ ಹೇಳಂತಂದ್ರು ನಾವು ಅಂತರ್ ಬೆಳೆ ಹಾಕಿ ತಗೊಂಡ್ರೆ ಒಂದು 4-5 ಕ್ವಿಂಟಲ್ ಆರಾಮಾಗಿ ಬಂದ್ಬಿಡ್ತೀವಿ ಸರ್, ಯಾವುದೇ ಸಿರಿಧಾನ್ಯ ಹಾಕಿದ್ರು. ಅದಕ್ಕೆ ನಾವು ಸಿರಿಧಾನ್ಯದ ಮಾರುಕಟ್ಟೆಯಲ್ಲೂ ಸಾಕಷ್ಟು ಒಂದು ಬೇಡಿಕೆ ಇರೋದ್ರಿಂದ ನೇರವಾಗಿ ಹಂಗೆ ಮಾರುಕಟ್ಟೆ ಮಾಡಿದೀವಿ ಅಂದ್ರು ನಡೀತೀವಿ ಸರ್. ಇಲ್ಲ ಅಂದ್ರೆ ನಾವು ಪ್ರೊಸೆಸ್ ಮಾಡ್ಲಿಕ್ಕೆ ನಮ್ಮಲ್ಲಿನೂ ಅನುಕೂಲ ಇದೆ ಸರ್, ಅಂದ್ರೆ ಮೇಲಿನ ಸೊಟ್ಟಿ ಮಾಡಿ ಅಕ್ಕಿ ಮಾಡ್ತಕ್ಕಂಥದ್ದನ್ನು ಒಂದು ನಾವು ಲಿಂಕ್ ಮಾಡ್ತಾ ಇದ್ದೇವೆ. ಅಕ್ಕಿ ಮಾಡಿ ಮಾರಿದ್ರೆ ಇನ್ನೂ ಹೆಚ್ಚಿಗೆ ಒಂದು ಲಾಭ ಆಗುತ್ತೆ ಸರ್. ಆತರ ನಾವು ನಮ್ಮ ಒಂದು ಕೆಪಾಸಿಟಿ ನೋಡಿಕೊಂಡು ನಾವು ಬೆಳೆಯಬಹುದು ಸರ್. ಇದಕ್ಕೆ ಬೇಡಿಕೆ ಎಷ್ಟಿದೆ ಅಂತಂದ್ರೆ ನಿಮ್ಗೆ ಸಾಕಷ್ಟು 100 ಚೀಲಗಟ್ಟಲೆ ಬೆಳೆದ್ರು ಬೇಡಿಕೆ ಇದೆ. ಅಲ್ಲ ಸರ್, ಬೇಡಿಕೆ ಅದಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನಮ್ಮ ರೈತರು ಮಾರಾಟ ಮಾಡಬೇಕು ಅಂತಂದ್ರೆ ಒಂದು ಅದಕ್ಕೊಂದು ಹಾದಿ ಬೇಕಲ್ರಿ, ಚಾನಲ್ ಬೇಕಲ್ಲ. ಇದಕ್ಕಾಗಿನೆ ನಾವು ಒಂದು ತಡಕಲ್ದಲ್ಲಿ ಒಂದು FPO ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮಾಡಿದೀವಿ ಸರ್. ಇದಕ್ಕೆ ಸಿರಿಧಾನ್ಯಗಳ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತೇಳಿ, ಅವರಿಗೆ ಮಹಾರಾಷ್ಟ್ರದ ಲಿಂಕ್ ಇದಾವ, ಬೇರೆ ಬೇರೆ ಎಲ್ಲ FPOಗಳದ್ದು ಲಿಂಕ್ ಇದಾವೆ ಸರ್. ಅವ್ರಿಗೆ ಮೊನ್ನೆ ಒಂದು ಮಾಡಿದಾಗ ಹೇಳಿದ್ರು ನಾವು 100 ಟನ್ಗಟ್ಟಲೆ ಇದ್ರು ಕೂಡ ತಗೊಳ್ಳೋದು ಅಂತ ಒಂದು ಗ್ಯಾರಂಟಿ ಇದೆ ಅಂತೇಳಿ. ಏನಪ್ಪ ಅಂದ್ರೆ IIMR ದವರಾಗ್ಯಾರ ಸರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟ್ ರಿಸರ್ಚ್ ಹೈದರಾಬಾದ್, ICAR ಇನ್ಸ್ಟಿಟ್ಯೂಟ್ ಇದೆ ಸರ್. ಅವ್ರ ನಡುವಾಗಿ ಒಂದು ಒಪ್ಪಂದನೂ ಆಗಿದೆ ಸರ್. ಅದಕ್ಕ ನಮ್ಗೆ ಹಿಂಗ ಮಾರ್ಕೆಟ್ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಸರ್, ಸಾಕಷ್ಟು ಒಂದು ಮಾರ್ಕೆಟ್ ಇದ್ರ ಬಗ್ಗೆ ಇದೆ. ಅಂತಂದ್ರೆ ನಮ್ಮ ರೈತರು ಬೆಳಿಲಿಕ್ಕೆ ಮುಂದೆ ಬರಬೇಕು, ಮತ್ತೆ ಬೀಜ ಬೇಕು ಅಂತಂದ್ರೆ ನೀವೇನ ವ್ಯವಸ್ಥೆ ಮಾಡ್ತೇನ್ರಿ? ಮತ್ತೆ ಬೀಜ ಬೇಕಂದ್ರೂ ಸಿಗ್ತಾವ ಸರ್. ಆಮೇಲೆ ರೈತರಿಗೆ ಇನ್ನೊಂದು ತಲೆಯಾಗಿ ಏನ್ ಇಟ್ಕೋಬೇಕು ಅಂತಂದ್ರೆ ಸರ್, ನಾವು ಈಗ ರೇಡಿಯೋ ಕೇಳಿದ್ಮೇಲೆ ಬರ್ತಾರೆ ಸರ್, ಸಾಕಷ್ಟು ಮಂದಿ ಬರ್ತಾರೆ ಸರ್, ನನ್ ಕಡೆ 1 ಚೀಲ ಐತಿ ಮಾರಾಟ ಮಾಡಿಕೊಡ್ರಿ, 2 ಚೀಲ ಐತಿ ಮಾರಾಟ ಮಾಡಿಕೊಡ್ರಿ, ಹೆಂಗ ಆಗ್ತದೆ ಸರ್? ಹಂಗ ಆಗಂಗಿಲ್ಲ ಸರ್. ಚೀಲ ಎರಡು ಚೀಲ ಅವರೇ ತಿನ್ಬೇಕು ಸರ್ ಅದ್ರಾಗ. ಯಾಕಂದ್ರೆ ಅವ್ರಿಗೆ ಅವ್ರ ಗೊತ್ತಿದ್ದವ್ರಿಗೆ ಆಜುಬಾಜುದವ್ರಿಗೆ ಎಲ್ಲರಿಗೆ ಕೊಟ್ಟು ಸಿರಿಧಾನ್ಯಗಳನ್ನು ತಿನ್ನಿಸಿ ಅವ್ರ ಆರೋಗ್ಯ ಒಳ್ಳೆ ಮಾಡ್ತಕ್ಕಂತ ಒಂದ್ ಕೆಲಸ ಮಾಡ್ಬೇಕು. ಮೊದಲೇ ನಮ್ಮ ರೈತರು ತಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಬೇಕು, ಮಂದಿ ಆರೋಗ್ಯ ಸುಧಾರಣೆ ಮಾಡೋದ್ರೊಳಗೆ ಇದಾಗ್ಬಾರ್ದು. ಹಂಗಾಗ್ಬಾರ್ದು ಸರ್. ನಮಗೇನ್ರೆ ಹಿಂಗ ಟನ್ ಗಟ್ಲೆ ಅದು ಇತ್ತು ಅಂತಂದ್ರೆ ಅಥವಾ ಎಲ್ಲಾರು ಸ್ವಲ್ಪ ಮಂದಿ ಕೂಡಿ ಮಾರುವಂಗ ಕ್ವಿಂಟಲ್ ಗಟ್ಲೆ ಇತ್ತು ಅಂತಂದ್ರೆ ಮಾರಿಸ್ಕೊಡುವಂತ ವ್ಯವಸ್ಥೆ ಮಾಡ್ಬೋದು ಸರ್. ಅಂತಂದ್ರೆ ನಾವು ಈ ಸಿರಿಧಾನ್ಯಗಳನ್ನ ಬೆಳಿಬೇಕು, ತಿನ್ಬೇಕು, ಆಮೇಲೆ ಮಾರಾಟ ಮಾಡ್ಬೇಕು. ಮಂಜುನಾಥ್ ಅವರ, ಸರಿಗೆ ನಮ್ಮಲ್ಲಿ ಯಾರು ಕುರಿ ಮತ್ತು ಆಡುಗಳನ್ನ ಸಾಕ್ಯಾರ, ಅದಕ್ಕೆ ಈ ಕಾಲು ಕೊಳೆಯುವ ರೋಗ ಅಂತ ಒಂದು ಬರ್ತದೆ ಸರ್. ಈ ಹೆಸರು ಹೇಳದಂಗ ಕಾಲು ಎಲ್ಲಿಂದ ಕೊಳಿಲಿಕ್ಕೆ ಶುರು ಆಗ್ತದ, ಲಕ್ಷಣ ಏನು, ಮತ್ತ ನಿರ್ವಹಣೆ ಹೆಂಗ್ ಮಾಡ್ಬೇಕಂತ್ರಿ? ಈ ಕಾಲು ಕೊಳೆಯುವ ರೋಗ ಅಂತಂದ್ರೆ ಪೂರ್ತಿ ಏನು ಕಾಲು ಕೊಳೆಯಂಗಿಲ್ಲ ಸರ್. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಬುಡ ಕೊಳೆಯುವ ರೋಗ ಅಂತಾನು ಕರೀತಾರೆ. ಬುಡ ಅಂತಾರೇನ ಪೂರ್ತಿ ನಮ್ದು ಏನು ಕಾಲಿನ ಕೆಳಗಡೆ ಏನ್ ಇರ್ತದಲ್ಲ ಗೊರಸು ಅಂತ ಏನ್ ಕರಿತೀವಿ, ಗೊರಸು ಗೊರಸು ಗೊರಸುಗಳಿಗೆ ಅಷ್ಟೇ ಅಫೆಕ್ಟ್ ಆಗುತ್ತೆ. ಏನಂತಂದ್ರೆ ಈ ಮಳೆಗಾಲದಲ್ಲಿ ಜಾಸ್ತಿ ಕೆಸರಿನಲ್ಲಿ ಜಾಸ್ತಿ ಯಾವ ಕುರಿ ಆಡುಗಳು ಅಡ್ಡಾಡ್ತಿರ್ತಾವ ಅಂತ ಕುರಿ ಮತ್ತು ಆಟಗಳಲ್ಲಷ್ಟೇ ಈ ಸಮಸ್ಯೆ ಕಾಣ್ತದ್ರಿ. ಅಲ್ರಿ ಮಂಜುನಾಥ್ ಅವ್ರಿಗೆ, ಮಳೆಗಾಲ ಅಂತಂದ್ಮೇಲೆ ಕೆಸರು ಆಗ್ತದ ಮತ್ತು ಕುರಿ ಆಡುಗಳಿಗೆ ಹೊರಗೆ ನಾವು ಬಿಡ್ಲೇಬೇಕು, ಬಿಡ್ಲೇಬೇಕಂತ ನೀವು ಕೆಸರಾಗ ತಿರುಗಾಡಿದ್ರೆ ಇಲ್ಲ, ಎಲ್ಲಿ ಗಟ್ಟಿ ಭೂಮಿ ಇದ್ದಂತ ಪ್ರದೇಶದಲ್ಲಿ ಎಲ್ಲಿ ಮೇಯಿಸಕಂತ ಹೋಗಿರ್ತವಲ್ಲ ಸರ್, ಅಲ್ಲಿ ಕೆಸರಿನಾಗ ಅಲ್ಲಿ ಒಂದು ಮೂಮೆಂಟ್ ಆಗ್ಲಾರ್ದಂಗ ಒಂದು ಗಟ್ಟಿ ಭೂಮಿ ಇದ್ದಂತ ಪ್ರದೇಶದಲ್ಲಿ ಅಲ್ಲಿ ಒಂದೇ ಕಡೆ ನಿಲ್ಲಿಸಿ ನೀವೇ ಒಂದು ಸ್ವಲ್ಪ ಜನ ನಾವು ಕುರಿಗಾರರು ಸ್ವಲ್ಪ ತೊಂದರೆಗೆ ಹೋಗ್ಬೇಕಾಗತ್ತೆ, ಕಟ್ ಮಾಡಿಕೊಂಡ್ಬಂದು ಕಟ್ಟಿಸ್ಕೊಂಡ್ಬಂದು ಆ ಕುರಿಗಾರಗಳಿಗೆ ಹಾಕಬೇಕಾಗತ್ತೆ. ಅಂತಂದ್ರೆ ಹೊರಗೆ ಮೇಲಿಗೆ ಬಿಡ ಕಟ್ ಮಾಡಿ ಅವ್ಕೆ ಹಾಕಬೇಕಾಗತ್ತೆ, ಅಂದ್ರೆ ಮೇಲಿಗೆ ಬಿಡ ಬದ್ಲಿ ತಾವು ನಿಂದ್ರಿಸಿ ಮೇವು ಕೊಡ್ಬೇಕಂತ್ರಿ ಅವ್ಕೆ? ಹೌದು ಹೌದು, ಅದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ. ಆಮೇಲೆ ಸಾಯಂಕಾಲ ನಾವು ಎಷ್ಟೇ ಮಾಡಿದ್ನಾಗಲಿ ಕೆಲವೊಂದು ಕುರಿಗಳಿಗೆ ಕೆಸರು ಹತ್ತೇ ಹತ್ತದ್ರಿ, ಅವನು ತೊಳ್ಳೇಬೇಕಾಗತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಆ ಗೊರಸುಗಳ ಮಧ್ಯೆ ಜಾಗ್ರತೆ ಅಲ್ಲ ಕೆಸರು ಕುಂತ್ಕತ್ತದಲ್ಲ ಸರ್, ಆ ಫ್ಯೂಸಿಫೋರಮ್ ಮ್ಯಾಕ್ರೋಫೋರಸ್ ಅಂತ ಒಂದು ಎನರೋಬಿಕ್ ಬ್ಯಾಕ್ಟೀರಿಯಾ ಸರ್, ಅದು ಕುದುರಲಿಂದ ಏನಾಗುತ್ತಾ ಅದು ಕೊಳೆಕ್ ಶುರು ಮಾಡ್ತದ, ಅದು ಜಾಗ ಉಸಿರಾಡ್ಲದಂಗ ಆಗುತ್ತೆ, ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆಗೋದ್ರಲ್ಲಿಂದ ಅಲ್ಲಿ ಏನಾಗುತ್ತೆ ರೀ ಕೊಳೆತು ವಾಸನೆ ಬರಕ್ ಶುರು ಮಾಡ್ತದೆ, ಅದು ಜಲ್ದಿ ನಮ್ಮ ನಾರ್ಮಲ್ ಆಂಟಿಬಯೋಟಿಕ್ಸ್ ಗೆ ರೆಸ್ಪಾನ್ಸ್ ಆಗಂಗಿಲ್ಲ. ಆಮೇಲೆ ಗೊರಸೆ ಉಚ್ಚುವಂತ ಸಂದರ್ಭ ಕೂಡ ಇರ್ತದ. ಈ ರೀತಿ ಕಾಂಪ್ಲಿಕೇಶನ್ ಆಗೋದಕ್ಕಿಂತ ಇದಕ್ಕೆ ಯಾವುದೋ ವ್ಯಾಕ್ಸಿನ್ ಗಿಕ್ಸಿನ್ ಏನಿಲ್ಲರಿ, ಇದು ನಿರ್ವಹಣಾ ಕ್ರಮ ಅಷ್ಟೇ ಮುಖ್ಯ ಇದಕ್ಕೆ. ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ದಿನ, ಒಂದು 15 ದಿನ, ಒಂದು 8 ದಿನ ಈಗ ಏನ್ ಮಾಡ್ಬೇಕು ಅಂದ್ರೆ ಯಾವ್ದು ಗಟ್ಟಿ ಭೂಮಿ ಇದ್ದಂತ ಪ್ರದೇಶ, ಈ ನಮ್ಮ ಈ ಕಟ್ಟಿ ಮೇಯಿಸುವ ಪದ್ಧತಿ ಅಂತೆಲ್ಲ ಸಾಕುವಂತ ರೈತರು ಇರ್ತಪ್ಪ ಅಂತಂದ್ರೆ ಅವರೆಲ್ಲ ಸಿಮೆಂಟ್ ಫ್ಲೋರ್ ಇರ್ತದ, ಮೇಲ್ಗಡೆ ಅಟ್ಟದ ಪದ್ಧತಿಯಲ್ಲಿ ಸಾಕ್ತಿರ್ತಾರ, ಆಮೇಲೆ ಹೊರಗಡೆ ಅಷ್ಟೇ ಸ್ವಲ್ಪ ಮೇಯಿಸಬೇಕಾಗತ್ತ, ಮತ್ತೆ ಒಳಗಡೆ ತಂದು ಮತ್ತೆ ಕಟ್ಟಿ ಹಾಕಿ ಇದು ಮಾಡ್ಬೇಕು. ರೆಸ್ಟ್ರಿಕ್ಷನ್ ಮಾಡಬೇಕು ಒಂದೇದು. ಎರಡನೇ ದಿನ ಬಂದ್ರೆ ಗಟ್ಟಿ ಭೂಮಿ ಇದ್ದಂತ ಪ್ರದೇಶದಲ್ಲಿ ಅಲ್ಲಿ ಮೇಯಿಸೋದು ಒಳಗಡೆ. ಅಂದ್ರೆ ನಮ್ಮ ರೈತರು ಬಹಳಷ್ಟು ಕಾಳಜಿ ವಹಿಸಬೇಕು ಅಂತಂದಂಗ ಆಗ್ತಿಲ್ಲ ಅಂತಂದ್ರೆ ಇದು ಸಮಸ್ಯೆ ಆಗ್ತದೆ ಮುಂದೆ. ಜೈರ್ ಅವ್ರ ಸರ್, ಈಗ ಯಾವ ನಮ್ಮ ರೈತರು ಪಪ್ಪಾಯ ಬೆಳೆದ್ರಲ್ಲ ಸರ್, ಪಪ್ಪಾಯದೊಳಗೆ ಈ ಎಲಿ ಮೇಲೆ ಚುಕ್ಕಿ ಚುಕ್ಕಿ ಚುಕ್ಕಿ ಆಗೋದು ಕಾಣಿಸ್ತದ ಅಂತ ಹೇಳ್ತಿರ್ತಾರ, ಮತ್ತೆ ಇದು ಏನ್ ಸಮಸ್ಯೆ ಆಗ್ತದಂತ ಸರ್? ಇದು ಈ ಪಪ್ಪಾಯದಲ್ಲಿರ್ತಕ್ಕಂತ ಉಂಗುರ ಚುಕ್ಕಿ ರೋಗದ ಲಕ್ಷಣ ಸರ್. ಇದು ಆರಂಭಿಕವಾಗಿ ಬಿಸಿಲು ನಂತರ ಮಳೆ ಬಂದ ತಕ್ಷಣ ಆಟೋಮೆಟಿಕ್ಲಿ ಇದು ಸಿಂಪ್ಟಮ್ ಎಕ್ಸ್ಪ್ರೆಸ್ ಮಾಡ್ತದೆ, ಅಂದ್ರೆ ಚಿಹ್ನೆಗಳನ್ನು ಹೊರಹಾಕುತ್ತೆ ಸರ್. ಯಾಕಂದ್ರೆ ಇನ್ಫೆಕ್ಷನ್ ಆಲ್ರೆಡಿ 2 ವಾರ ಹಿಂದೆನೆ ಆಗಿರುತ್ತೆ, ಆ ಒಂದು ಚಿಹ್ನೆಯನ್ನು ನಾವು ಗಮನಿಸಿಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ನೋಡಿರುವಂತದ್ದು ಎರಡು ನೋಡ್ಬೇಕು, ಕಪ್ಪು ಚುಕ್ಕಿ ತಳಭಾಗದಲ್ಲಿ ಇರ್ತವೆ, ಆಮೇಲೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಹಳದಿ ಚಿಹ್ನೆಗಳನ್ನು ಕಾಣ್ತೇವೆ. ಅಂತ ರೈತರು ನಾವು ನೋಡ್ಬೇಕಾದ್ರೆ ಒಂದು ಥೈಮೆಟಾಕ್ಸಮ್ ಎಕ್ಟ್ರಾ ಒಂದು ವೆಕ್ಟರ್ ಕಂಟ್ರೋಲ್ ಬಹಳಷ್ಟು ಇಂಪಾರ್ಟೆಂಟ್, ಅಂದ್ರೆ ಕೀಟ ಇನ್ನೊಂದು ತಗೊಂಡೋಗುತ್ತೆ. ಆದ್ರಿಂದ ರೈತರು ಒಂದು ಕೀಟ ವಾಹಕ ಏನಿದೆ ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಬೇವಿನೆಣ್ಣೆ 2 ml ಪ್ರತಿಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಥೈಮೆಟಾಕ್ಸಮ್ ಅಂತ ಹೇಳ್ತೇವೆ ಅದನ್ನು 1/2 gram ಪ್ರತಿಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ಒಂದು ರೋಗವನ್ನು ಹತೋಟಿ ಮಾಡಬಹುದು. ವ್ಯಾಪಕವಾಗಿ ರೋಗ ಹರಡದಂತೆ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲಿ ಮಳೆಯ ಸನ್ನಿವೇಶ ಇದೆ, ಬಾಳೆ ಮತ್ತೆ ಪಪ್ಪಾಯದಲ್ಲಿ ನೀರ್ ನಿಲ್ಲಲ್ಲ ಎಲೆಗಳಲ್ಲಿ ಜಾರ್ಕೊಂಡು ಹೋಗುತ್ತೆ, ಅಂತ ಸಂದರ್ಭದಲ್ಲಿ ಒಂದು ಅಂಟು ಎಡೆಸಿವ್ ಅಂತ ಹೇಳ್ತೇವೆ, ಅದನ್ನು 1 liter ನೀರಿಗೆ 0.25 ml ಬೆರೆಸಿ ಸಿಂಪಡಣೆ ಮಾಡುದು ಒಳ್ಳೇದು ಸರ್. ಸರಿಗೆ ಆಗಲೇ ಹೇಳಿದ್ರೆ ನಿಮ್ಮ KVK ಒಳಗ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದೊಳಗ ಈ ಸಿರಿಧಾನ್ಯಗಳನ್ನ ಬಿತ್ತನೆ ಮಾಡಿರಿ ಅಂತ ಹೇಳಿ, ಇದೇ ರೀತಿ ಬೇರೆ ಏನೇನನ್ನ ನೀವು ಈ ಮುಂಗಾರು ಹಂಗಾಮಿಗಾಗಿ ನಮ್ಮ ರೈತರಿಗೆ ತೋರಿಸಲಿಕ್ಕೆ ಪ್ರಾತ್ಯಕ್ಷಿಕೆಗಳನ್ನ ನೀವು ಮಾಡ್ತಾ ಇದ್ರೆ ನಿಮ್ KVK ಒಳಗ ಅಂತ ಹೇಳ್ಬೋದಾ? ಬರೀ ಒಳ್ಳೆ ಪ್ರಶ್ನೆ ಸರ್. ನಾವು ಹಲವಾರು ತಳಿಗಳ ಬಗ್ಗೆ ಬಹಳ ಪ್ರಮುಖವಾಗಿ ಪ್ರಾತ್ಯಕ್ಷಿಕೆ ಇದೆ ಸರ್. ಕನಿಷ್ಠ ಒಂದು 20 ತಳಿ ತೊಗರಿಯ ತಳಿಗಳ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ಇದೆ. ಅದೇ ರೀತಿಯಾಗಿ ಹೆಸರಿನಲ್ಲಿ ಬರ್ತಕ್ಕಂತ ರೋಗಗಳ ನಿರ್ವಹಣೆ, ಕೀಟಗಳ ನಿರ್ವಹಣೆ ಬಗ್ಗೆ ಪ್ರಾತ್ಯಕ್ಷಿಕೆ ಇದೆ. ಆಮೇಲೆ ನಮ್ಗೆ ಹಸಿರೆಲೆ ಗೊಬ್ಬರದ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ಇದೆ ಸರ್. ಆಮೇಲೆ ಟೆರೆಸ್ ಗಾರ್ಡನ್ ಬಗ್ಗೆ ಇದೆ, ಎರೆಹುಳು ಗೊಬ್ಬರಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಇದೆ ಸರ್. ಆಮೇಲೆ ಬೆಳೆ ಪದ್ಧತಿಗಳು ಸರ್, ಈಗ ಹೆಸರಾದ್ಮೇಲೆ ನಾವು ಕಡ್ಲೆ ಹಾಕ್ತೇವೆ, ಕಡ್ಲೆ ಆದ್ಮೇಲೆ ಮುಂದೆ ಸಮರಲ್ಲಿ ಏನ್ ಹಾಕ್ಬೇಕು ಅಂತಕ್ಕಂಥದ್ರ ಬಗ್ಗೆ. ಆಮೇಲೆ ಸೀದಾ ಕಡ್ಲಿ ತೊಗರಿ ಒಂದೇ ಬೆಳೆದ್ರೆ ಏನಾಗ್ತೈತಿ, ಹೆಸರು ಅಂತರ್ ಬೆಳೆ ಬೆಳೆದ್ರೆ ಏನಾಗ್ತೈತಿ ಅಂತೇಳಿ ಒಂದ್ 20 ಪ್ರಾತ್ಯಕ್ಷಿಕೆಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದಾವೆ, ಬಂದು ನೋಡ್ಕೋಬಹುದು ಸರ್ ರೈತರು. ಸರ್, ಈಗ ನೀವು 20 ರೀತಿಯ ತೊಗರಿ ತಳಿಗಳನ್ನ ನೀವು ಬಿತ್ತನೆ ಮಾಡಿರಿ ನಿಮ್ಮ ಹತ್ರ ಅಂತ ಹೇಳಿದ್ರೆ, ಹೌದ್ ಸರ್, ಅಂದ್ರೆ 20 ತಳಿಗಳು ಏನು ಬರೋ ದಿನಗಳಲ್ಲಿ ಅವು ರಿಲೀಸ್ ಆಗುವಂತವದವೋ, ಅಂದ್ರೆ ಯಾವ ರೀತಿ ಒಂದು ನೀವು ಸಂಶೋಧನೆ ಮಾಡೋದ್ರ ಸಲುವಾಗಿ ಅವನ್ನ ಹಾಕ್ಲಿತ್ತೀರಿ? ಓಕೆ ಸರ್, ಈಗ ಕೆಲವೊಂದ್ ಏನಾಗ್ತದೆ ಸರ್, ಈಗ ಬಹಳಷ್ಟು ಜನ ರೈತರು ಕೇಳ್ತಿರ್ತಾರೆ ನಮಗೆ ಯಾವ ತಳಿ ಅದಾವ, ಅಲ್ಲಿ ತಳಿ ತಂದೆವ್ರಿ, ಇವು ಹೆಂಗದವ, ಅವು ಹೆಂಗಿದಾವ ಅಂತೇಳಿ. ನಮ್ಗೆ ಸಂಶೋಧನೆ ಮಾಡ್ಲಿಕ್ಕೆ ಸಾಕಷ್ಟು ತಳಿಗಳಿದಾವ ಸರ್. ಇವು ಒಂಥರ ಹಿಂಗ್ ಪ್ರಾತ್ಯಕ್ಷಿಕೆ ಮಾಡ್ಲಿಕ್ಕೆ ಯಾವ್ಯಾವ ತಳಿಗಳನ್ನ, ಇವೆಲ್ಲ ರಿಲೀಸ್ ಆಗಿದ್ದ ತಳಿಗಳು ಸರ್. ಇವು ಅದನ್ನ ನೋಡಿ ಅವ್ರು ಒಂದ್ ಆಯ್ಕೆ ಮಾಡ್ಕೋಬಹುದು ಸರ್. ಈಗ ಉದಾಹರಣೆಗಾಗಿ TS3 ಇದೆ, 10 ವರ್ಷ ಆಯ್ತದ. ಅದಾದ್ಮೇಲೆ GRG811 ಇದೆ, 152 ಇದೆ, ಕೆಲವೊಂದು ರಾಜಾ ಅಂತೇಳಿದೆ ಸರ್, ಕೆಲವೊಂದು ಕೊಲಂಬೋ ಅಂತೇಳಿ ಬೇರೆ ಬೇರೆ ಕಡೆದಿಂದ ತಂದು ಒಂದು ಬಿತ್ತಿದ್ದೇವೆ ಸರ್ ನೋಡ್ಲಿಕ್ಕೆ ಅವರಿಗೆ. ಅಂದ್ರೆ ಅವ್ರೇ ನೋಡಿ ಅವ್ರ ಇದು ಮಾಡ್ಕೋಬಹುದು ಸರ್, ಈ ತಳಿ ನಾವ್ ಯಾವ್ದು ಬಿತ್ಕೋಬಹುದು ಅಂತೇಳಿ ಗೊತ್ತಿಡ್ಕೋಬಹುದು. ಅಂದ್ರೆ ಅದ್ರೊಳಗೆ ನಿಮ್ಗೆ ಏನಾದ್ರು ಚಲೋ ಅನಿಸ್ತು ಅಂದ್ರೆ ನೀವು ರೈತರಿಗೆ ನೀವು ಹೇಳ್ಬೋದು, ನೋಡ್ರಪ್ಪ ಇದು ಹಿಂಗಾಗ್ಯದ, ಇದನ್ನ ನೀವು ಒಂದ್ ಸ್ವಲ್ಪ ಪ್ರದೇಶ ಹಾಕಿ ನೋಡ್ರಿ ಅಂತ ಹೇಳಿ. ಸರ್, ಇನ್ನೊಂದು, ನಮ್ಮ ಬಹಳಷ್ಟು ಜನ ಒಂದು ಪ್ರಗತಿಪರ ರೈತರು, ಆಮೇಲೆ ಸಂಶೋಧನೆ ಪ್ರವೃತ್ತಿ ಉಳ್ಳಂತ ರೈತರು ಬಹಳಷ್ಟು ಜನ ಅದಾರ ನಮ್ಮ ಹತ್ರ. ಅವರು ಕೆಲವೊಂದನ್ನ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಂದು ಅವರು ತಲೆ ತಲಾಂತರವಾಗಿ ಕೆಲವೊಂದು ಪದ್ಧತಿಗಳನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಇಂಥವ್ ನಿಮ್ಮ ಗಮನಕ್ಕೆ ಬಂದಾಗ ಅದಕ್ಕೆ ವೈಜ್ಞಾನಿಕವಾಗಿ ಏನಾದರೂ ಒಂದು ಅದರ ಮೇಲೆ ಏನದಪ್ಪ ಅನ್ನೋದಕ್ಕೆ ಒಂದು ಸಂಶೋಧನೆ ಮಾಡ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇರ್ತಾರೆ? ಯಾಕಂದ್ರೆ ಕೆಲವು ವರ್ಷಗಳಿಂದ ಈ ಕೃಷಿ ವಿಶ್ವವಿದ್ಯಾಲಯದಾಗ ಇದು ನಡೀತಾ ಇತ್ತು ಅಂತ ಒಬ್ಬರು ವಿಜ್ಞಾನಿಗಳು ಹೇಳಿದ್ರು ಸರ್ ನನಗೆ. ಹೌದು ಸರ್, ಈಗ ಅದ್ರ ನಡೀತಾ ಇದೆ ಸರ್. ಇದು ಕಂಟಿನ್ಯೂಸ್ ಆಗಿ ನಿಮ್ಗೆ ಇನ್ನೊಂದು ಹೇಳ್ಬೇಕಾಗಿತ್ತು ಅಂತಂದ್ರೆ ನಾವು ಇಷ್ಟು ಬರೇ ಗುಲ್ಯಾಳ ತೊಗರಿ ಬಗ್ಗೆ ಹೇಳ್ತಿದ್ದೇವೆ ಸರ್. ಮೊದಲೇ ನಡೆದು ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ಗುಲ್ಯಾಳ ತೊಗರಿ ಬಹಳಷ್ಟು ಫೇಮಸ್ ಇದೆ ಸರ್, ಇನ್ನಾದ್ರೂ ಫೇಮಸ್ ಇದೆ. ಏನ್ ಸರ್, ಅದಕ್ಕೆ ನಾವು ಏನ್ ಮಾಡಿದೇವಪ್ಪ ಅಂದ್ರೆ ಅಂತ ತಳಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸ್ತಕ್ಕಂತ ಒಂದ್ ಕೆಲಸ ಮಾಡಿದೆ ಸರ್. ಆ ಗುಳ್ಳಾಳ ಹೆಸರ್ಲೇನೆ ಈಗ ಏನಿತ್ತಪ್ಪ ಅಂದ್ರೆ ಇಷ್ಟು ದಿವಸ ರಿಜಿಸ್ಟ್ರೇಷನ್ ಇರ್ಲಿಲ್ಲ, ಈಗ ರಿಜಿಸ್ಟ್ರೇಷನ್ ಆಗಿದೆ ಸರ್. ಅಂದ್ರೆ ಈ ತಳಿಯನ್ನು ಉಪಯೋಗಿಸಿಕೊಂಡು ಯಾರಾದ್ರೂ ಏನಾದ್ರೂ ಹೈಬ್ರಿಡ್ ಮಾಡುವಂತದ್ದು ಇದನ್ನ ಅಭಿವೃದ್ಧಿ ಮಾಡತಕ್ಕಂತ ಕೆಲಸ ಮಾಡಿದ್ರೆ ಅಂದ್ರೆ ಅವ್ರಿಗೆ ರಾಯಲಿಟಿ ಬರ್ತಕ್ಕಂಥದ್ದು ಒಂದು ಮಾಡ್ಕೊಂಡಿದೆ ಸರ್. ಹಿಂಗೆ ರೈತರು ಕಂಡಿಡಿದಂತ ಅನೇಕ ಪದ್ಧತಿಗಳು ಏನಿದಾವೆ ಸರ್. ಈ ಉದಾಹರಣೆಗಾಗಿ ತೊಗರಿ ಕುಡಿ ಕತ್ತರಿಸುವ ಯಂತ್ರ ಇದೆ, ಆಮೇಲೆ ತತ್ತಿ ಸರಿ ಐತೆ ಇಲ್ಲ ನೋಡ್ತಕ್ಕಂಥದ್ದು ಒಂದು ಯಂತ್ರ ಇದೆ ಸರ್, ಅಂದ್ರೆ ತತ್ತಿ ಇದು ಮರಿ ಆಗ್ತಾವೋ ಇಲ್ಲೋ ಅಂತೇಳಿ. ಅಂತವ್ ರೈತರೇ ಕಂಡಿಡಿದಂತ ಯಂತ್ರಗಳನ್ನು ಇಲ್ಲಿ ವ್ಯಾಲಿಡೇಷನ್ ಮಾಡ್ತೇವೆ ಸರ್. ನಮ್ಮ ಒಂದು ಕೃಷಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಸರ್, ಅಲ್ಲಿ ವ್ಯಾಲಿಡೇಷನ್ ಮಾಡುವಂತ ಒಂದು ಕೆಲಸ ಆಗ್ತಿದೆ. ಅಂದ್ರೆ ಅವ್ರು ಮಾಡೋದಕ್ಕೆ ನೀವು ಒಂದು ಸಂಶೋಧನೆ ಮಾಡಿ ಅವರಿಗೆ ಅವ್ರ ಹೆಸರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂತ ಕೆಲಸ ಮಾಡ್ತೀರಿ ನೀವು? ಹೌದು ಸರ್. ಬಹಳ ಒಳ್ಳೇದು ಸರ್. ಈ ರೀತಿ ಯಾವ್ದಾವ್ದು ನಮ್ಮ ರೈತ ಬಾಂಧವರು ಇಂತ ಹೊಸ ಹೊಸದು ಮಾಡ್ತಾ ಇದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಗಮನಕ್ಕೆ ತಂದ್ರೆ, ಅದ ಕಲಬುರಗಿನಂತಲ್ಲ ನಿಮ್ಮ ಊರು ಯಾವ ಕೃಷಿ ವಿಜ್ಞಾನ ಕೇಂದ್ರದ ಕೆಳಗೆ ಬರ್ತದಲ್ಲ ಅಲ್ಲಿ ಇರುವಂತಹ ವಿಜ್ಞಾನಿಗಳ ಗಮನಕ್ಕೆ ತಂದ್ರೆ ಅವ್ರು ನಿಮ್ಮ ಸಂಶೋಧನೆ ಬಗ್ಗೆ ವಿಚಾರ ಮಾಡ್ತಾರೆ ಅಂತ ನಾನು ನಮ್ಮ ಕಾರ್ಯಕ್ರಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರು ಇಲ್ಲಿ ತನಕ ಇವತ್ತಿನ ಕಾರ್ಯಕ್ರಮದೊಳಗೆ ವಿಜ್ಞಾನಿಗಳು ಭಾಗವಹಿಸಿ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ, ಇನ್ನು ನಿಮ್ಮ ತಲೆಯೊಳಗೆ ವಿಚಾರಗಳಿದ್ದು ಸಂಶಯಗಳಿದ್ದು ಚರ್ಚೆ ಮಾಡಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ ತಗೊಳ್ತೀನಿ. ತಗೊಳ್ಳಿ ಸರ್, ತಮ್ಮ ನಂಬರ್ ಹೇಳ್ತೀರಿ? 9448408 3 0837 9 7 ತೆಗಳಿ ಸರ್. ಅವರ ಮೊಬೈಲ್ ನಂಬರ್ ನಾ ಇನ್ನೊಂದ್ ಸಲ ಹೇಳ್ತೀನಿ ನೋಡ್ರಿ, 9448403 9 7. ಜಯ ರೀ ಅವ್ರೆ, ತಮ್ಮ ನಂಬರ್ ಹೇಳ್ತೀರಿ? 9845 3 00 3 00 3 26 3 26. ಜಯ ರೀ ಅವರ ಮೊಬೈಲ್ ನಂಬರ್ ಇನ್ನೊಂದ್ ಸಲ ಹೇಳ್ತೀನಿ ನೋಡ್ರಿ, 9845 3 00 3 26. ಮಂಜುನಾಥ್ ಅವರು, ತಮ್ಮ ನಂಬರ್ ಹೇಳ್ತೀರಿ? 9449 9449 23 23 68 68 68 68. ರೈತ ಅಂದ್ರೆ ಮಂಜುನಾಥ್ ಪಾಟೀಲ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9449 23 68 68. ಈ ಒಂದು ಮೊಬೈಲ್ ನಂಬರ್ಗಳು ಏನು ಅಂತಂದ್ರೆ, ಈ ವಾಟ್ಸಪ್ ನಂಬರ್ ಇರೋದ್ರಿಂದ ನಿಮ್ಮ ಹೊಲದಲ್ಲಿರುವಂತಹ ಸಮಸ್ಯೆಗಳ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆದು ಇದಕ್ಕೆ ಕಳಿಸಿ ನಿಮ್ಮ ವಿವರ ಕೊಟ್ಟರೆ ಆ ಸಮಸ್ಯೆಗೆ ಉತ್ತರ ಕೊಡ್ಲಿಕ್ಕೂ ಸಹಿತ ಈ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾರೆ. ನಮ್ಮ ಈ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ಎಲ್ಲ ವಿಜ್ಞಾನಿಗಳಿಗೆ ನಮ್ಮ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ಗುರುವಾರ ಇನ್ನೊಂದು ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ರಾಜು ತೆಗ್ಗಳ್ಳಿ, ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್ ಹಾಗೂ ಮಂಜುನಾಥ್ ಪಾಟೀಲ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ. ಕೃಷಿ ಸಂವಾದ ಕೇಳಿದ್ರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ರೇಣವ ಕೆ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಅಡಿಯಾಗಲ ಮೇಲಗಲ ಗದಿಗಲ ಪಾದಗಲ ನಂದವಳಿ ಎಂಬ ಗಂಧ ಬಾವಾಲಿ ಗಚ್ಚಿನ ಗುಡಿಯ ಕ್ಯಾದೇ ಗುಣವ ಓ ಗ್ರಹಣಕ ತಾಕ ಕುಳಕೊಂಡ ಗುರಿಗೆ ತಾಕ ಗುಡಿಯಗನಿಲ್ಲೇಳ ಜಂಗ ಮರಳಗ ಜಾಣನೆ ಸಯ್ಯಪ್ಪ ನಮಟಂಗಿ ನಾ ಬಾಳೆದರ ಸುವರ ಸಯ್ಯಪ್ಪ ನಮಟಂಗಿ ನಾ ಬಾಳೆದರ ಸುವರ ಸಯ್ಯಪ್ಪ ನಮಟಂಗಿ ನಾ ಬಾಳೆದರ ಸುವರ ಕಾಲಿಗೆ ತಕ್ಕ ಕಾಲಗರೆ ನಡೆಗೆ ತಕ್ಕ ಪಟ್ಟಿ ಹೊಡೆದರ ಬರಳಿಗೆ ತಕ್ಕ ಓ ನಿಂಬರ ಕೊರಳಿಗೆ ತಕ್ಕ ಏಕವಾರಿ ಬಾಯಿಗೆ ತಕ್ಕ ಕಾರ ಮೀಸಿ ಕಣ್ಣಿಗೆ ತಕ್ಕ ಕಣ್ಣ ಕಂಕಣ ನಸಲಿಗೆ ತಕ್ಕ ಬೆಳೆ ಅಂಗಿ ಬಂಗಾರ ಬಾಕು ಅಂಗರೇಸಿಮಿ ಮೂಡಲತ್ತಿಗೆ ಬಂದ ಒಕ್ಕಳ ಡುಮುಕು ಅಂತರೇಳ ಜಂಗಾಮರೊಳಗ ಜಾಡನೆ ಸಯ್ಯಪ್ಪ ನಮಟಂಗಿ ನಾ ಬಾಳೆದರ ಸುವರ ಸಯ್ಯಪ್ಪ ನಮಟಂಗಿ ನಾ ಬಾಳೆದರ ಸುವರ ಸಯ್ಯಪ್ಪ ನಮಟಂಗಿ ನಾ ಬಾಳೆದರ ಸುವರ ಅಕ್ಕ ಕೇಳು ಪಕ್ಕ ಎರಡ ಗೆಳೆಯ ಸಾಕ್ಯಾನೆ ಸ್ವಾಮಿ ಗೆಳೆಯ ಸಾಕ್ಯಾನೆ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೇ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೇ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೇ ರೆಕ್ಕೆ ಬಲತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾರೇ ಬಾಗಲದಾಗ ನೆಲದ ನವ್ವ ಬಾಲೋಳನ ಮಾನೆ ಸ್ವಾಮಿ ಬಾಲೋಳನ ಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಬಾಲದ ಮ್ಯಾಲೆಟ್ಟ ನವ್ವ ನೀಲಿ ನಮಾನೆ ಕಟ್ಟೆ ಮ್ಯಾಲೆ ನೆಲದ ನವ್ವ ದೃಷ್ಟೋಳನ ಮಾನೆ ಸ್ವಾಮಿ ದೃಷ್ಟೋಳನ ಮಾನೆ ಒಟ್ಟೆ ಮ್ಯಾಲೆಟ್ಟ ನವ್ವ ಬಟ್ಟ ನಮಾನೆ ಒಟ್ಟೆ ಮ್ಯಾಲೆಟ್ಟ ನವ್ವ ಬಟ್ಟ ಒಟ್ಟೆ ಮ್ಯಾಲೆಟ್ಟ ನವ್ವ ಬಟ್ಟ ನಮಾನೆ ಒಟ್ಟೆ ಮ್ಯಾಲೆಟ್ಟ ನವ್ವ ಬಟ್ಟ ನಮಾನೆ ನಾಗದ ನಾಕಿರು ದೇವದ ನಾಕಿರು ನಾವೇ ನಾಲಾರೆ ಸ್ವಾಮಿ ನಾವೇ ನಾಲಾರೆ ನಾಲಾರೊಳಗ ಮೇಲ ನವ್ವ ಬಾಲಾದನ ಮಾನೆ ನಾಲಾರೊಳಗ ಮೇಲ ನವ್ವ ಬಾಲಾದನ ಮಾನೆ ನಾಲಾರೊಳಗ ಮೇಲ ನವ್ವ ಬಾಲಾದನ ಮಾನೆ ನಾಲಾರೊಳಗ ಮೇಲ ನವ್ವ ಬಂಗಡಿ ಗಾಲ ಡಂಕ ನಡೆದ ಬೆಂಕಿ ಅಂತವನೆ ಸ್ವಾಮಿ ಬೆಂಕಿ ಅಂತವನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಲೆಂಕೆ ಸುಟಪರ ಲೆಂಕೆ ಗಾರೆ ಸೀತನು ತಂದಾನೆ ಇದೇ ಕಲಾವಿದರಿಂದ